ಪ್ರಪಂಚದಾದ್ಯಂತ ತಂಬಾಕಿನಲ್ಲಿ ಕೀಟನಾಶಕಗಳ ಅವಶೇಷಗಳು ಅಂದರೆ ರೆಸಿಡ್ಯೂ ಬಗ್ಗೆ ಕಟ್ಟುನಿಟ್ಟಾದ ನಿಯಮಗಳಿವೆ. ಈ ಅವಶೇಷಗಳು ನಿಗದಿತ ಮಿತಿಯಲ್ಲಿರಬೇಕು ಮತ್ತು ತಂಬಾಕು ಬೆಳೆಯುವ ದೇಶಗಳಲ್ಲಿ DDT ಮತ್ತು ಇತರ ಕ್ಲೋರಿನೇಟೆಡ್ ಹೈಡ್ರೋಕಾರ್ಬನ್ ಕೀಟನಾಶಕಗಳನ್ನು ತಂಬಾಕಿನ ಮೇಲೆ ಬಳಸಲು ನಿಷೇಧ. ಇನ್ನು ತಂಬಾಕಿನ ಮೇಲೆ ಶಿಫಾರಸು ಮಾಡಲಾದ ಕೀಟನಾಶಕಗಳ ಬಗ್ಗೆ ತಿಳಿದುಕೊಳ್ಳುವುದಾದರೆ ಎಮೋಮೆಕ್ಟಿನ್ ಬೆಂಜೋಯೇಟ್ 5 SG, ಇಮಿಡಾಕ್ಲೋಪ್ರಿಡ್ 200 SL, ಥಯೋಮಿಥಕ್ಸಾಮ್ 25 WG, ಫ್ಲೂ ಬೆಂಡಿ ಅಮೈಡ್ 48 SC, ಕ್ಲೋರಾಂತ್ರಿನಿಲಿಪ್ರೋಲ್ 18.5 SC, ಪೈಮೆಟ್ರೋಜಿನ್ 50 WG, ಫ್ಲೋನಿಕಾಮಿಡ್ ಮಾಡಲಾಗಿದೆ. ಇನ್ನು ಜೈವಿಕ ಕೀಟನಾಶಕಗಳ ಬಗ್ಗೆ ಹೇಳುವುದಾದರೆ ಬೇವಿನ ಬೀಜದ ಕಷಾಯ 1% ಅಥವಾ 2%, ವಂಗೆ ಬೀಜದ ಪೌಡರ್ 1%, ಬೇವು ಬೀಜದ ಪೌಡರ್ 1%. ಅದೇ ರೀತಿಯಾಗಿ ನ್ಯೂಕ್ಲಿಯರ್ ಪಾಲಿಎಡ್ರೋಸಿಸ್ ವೈರಾಣು 250 LE ಹಾಗೂ ಬೆಸಿಲಸ್ ಪಡಿಸಬಹುದಾಗಿದೆ. ಇನ್ನು ಕೆಲವು ಕೀಟನಾಶಕಗಳನ್ನು ವಗೆಸೊಪ್ಪಿನ ಮೇಲೆ ಡೈಮಿಥಯೇಟ್, ಕ್ಯುನಾಲ್ಫಾಸ್, ಕಾರ್ಬೋರಿಲ್, ಪಾಸ್ಪೋಮಿಡಾನ್, ಎಂಡೋಸಲ್ಫಾನ್, ಕ್ಯುನಾಲ್ಫಾಸ್, ಡೈಹಾಲ್ಡ್ರಿನ್, DDT, ಆಕ್ಸಿಡೆಮಿಟಾನ್ ಮಿಥೈಲ್, ಫ್ರಫೆನಫಾಸ್, ಪ್ಯಾರೋಥಿಯನ್ ಡಸ್ಟ್, BHC, ಎಂಡೋಸಲ್ಫಾನ್ ಡಸ್ಟ್ ಹಾಗೂ ಇನ್ನೂ ಅನೇಕ ಕೀಟನಾಶಕಗಳನ್ನು ಶಿಫಾರಸು ಮಾಡಲಾದ ಪ್ರಮಾಣದಲ್ಲೇ ಉಪಯೋಗಿಸಬೇಕು ಹಾಗೂ ಅಗತ್ಯಕ್ಕಿಂತ ಹೆಚ್ಚು ಸಾರಿ ಬಳಸುವುದನ್ನು ತಪ್ಪಿಸಬೇಕು. ಹಾಗೂ ತಂಬಾಕು ಬೆಳೆಯಲ್ಲಿ ಧೂಳಿನ ರೂಪದ ಕೀಟನಾಶಕಗಳನ್ನು ಬಳಸುವುದನ್ನು ಸಹ ನಿಷೇಧಿಸಲಾಗಿದೆ. ಒಂದೇ ಕೀಟವನ್ನು ನಿಯಂತ್ರಿಸಲು ಹೆಚ್ಚು ಕೀಟನಾಶಕಗಳನ್ನು ಪ್ರತಿ ಬಾರಿ ಬದಲಾಯಿಸಬೇಕು, ಅಂದರೆ ಇನ್ಸೆಕ್ಟಿಸೈಡ್ ರೊಟೇಷನ್ ಮಾಡಬೇಕಾಗುತ್ತದೆ. ತಂಬಾಕಿನ ಮೇಲೆ ನಿಷೇಧಿತ ಕೀಟನಾಶಕಗಳನ್ನು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆವರ್ತಕ ಅಂದರೆ ಆಲ್ಟರ್ನೇಟ್ ಕ್ರಾಪ್ಸ್ ಅಥವಾ ಇತರ ಬೆಳೆಗಳ ಮೇಲೂ ಸಹ ಸಿಂಪಡಿಸಬಾರದು. ಕೀಟನಾಶಕಗಳ ಉತ್ತಮ ಪರಿಣಾಮಕ್ಕಾಗಿ ಡ್ಯೂರೋಮಿಸ್ಟ್ ನಳಿಕೆಗಳು ಅಂದರೆ ನಾಜಲ್ ಅಥವಾ ಹೈಟೆಕ್ ಸ್ಪ್ರೇಯರ್ಗಳನ್ನು ಬಳಸುವುದು ಸೂಕ್ತವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ನಂಬರ್ ಆದ 9481122600ಗೆ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಶಾಖೆಯನ್ನು ಸಂಪರ್ಕಿಸಿ ಅಥವಾ ಸಂಪರ್ಕ ಕೇಂದ್ರಕ್ಕೆ ಕರೆ ಮಾಡಿ ದೂರು ದಾಖಲಿಸಿ. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಇನ್ನು ಮುಂದೆ ಕೇಳಿ, ಹಿಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಡಾಕ್ಟರ್ MG ಬಸವನಗೌಡ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂಗಾರಿನಲ್ಲಿ ಈ ತೋಟಗಾರಿಕೆ ಬೆಳೆಗಳನ್ನು ಹೇಗೆ ನಿರ್ವಹಣೆ ಮಾಡಬೇಕು, ಅಂದರೆ ಯಾವ ರೀತಿಯ ಪೋಷಕಾಂಶಗಳನ್ನು ಕೊಡಬೇಕು, ಎಷ್ಟು ಕೊಡಬೇಕು, ನೀರಿನ ನಿರ್ವಹಣೆ ಹೇಗೆ ಮಾಡಬೇಕು, ಇನ್ನೂ ಮುಂತಾದ ವಿಷಯಗಳ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ಪಡೆಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಮಾಹಿತಿ ಮಾಡಿಕೊಡಲಿಕ್ಕೆ ದಾವಣಗೆರೆಯ ICAR ತಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿಗಳಾದಂಥ ಡಾಕ್ಟರ್ MG ಬಸನಗೌಡ ಅವರು ಈಗ ನಮ್ಮ ಜೊತೆಗಿದ್ದಾರೆ. ನಮ್ಮ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಅಂದರೆ ಗೊಬ್ಬರ ಕೊಡೋದಿರ್ಬೋದು, ಪೋಷಕಾಂಶಗಳ ಒಂದು ನಿರ್ವಹಣೆ ಇರ್ಬೋದು, ನೀರು ನಿರ್ವಹಣೆ ಇರ್ಬೋದು. ಯಾಕಂದರೆ ಈಗ ನಾವು ಹಿಂಗಾರಿನಲ್ಲಿ ಇದ್ದೇವೆ, ಈಗ ಸಾಕಷ್ಟು ಹಿಂಗಾರು ಬೆಳೆಗಳನ್ನು ನಿರ್ವಹಣೆ ಮಾಡೋದು ಬಹಳ ಮುಖ್ಯ ಅನಿಸುತ್ತೆ ಕೆಲವೊಂದು ಬೆಳೆಗಳಲ್ಲಿ. ಯಾಕಂದರೆ ಮುಂದೆ ಈ ಬೇಸಿಗೆಯಲ್ಲಿ ನಮಗೆ ಇಳುವರಿ ಬರೋಂಥ ರೀತಿ ನಿರ್ವಹಣೆ ಮಾಡ್ಬೇಕು ಸರ್. ಸಾಮಾನ್ಯವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಹಿಂಗಾರಿನಲ್ಲಿ ಮಾಡ್ತಕ್ಕಂಥ ಕೆಲವು ಕ್ರಮಗಳನ್ನು ಇವತ್ತು ನಾನು ನಮ್ಮ ರೈತ ಬಾಂಧವರಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈ ತೋಟಗಾರಿಕೆ ಬೆಳೆಗಳಲ್ಲಿ ಬಹಳ ಪ್ರಮುಖವಾಗಿ ಅಡಿಕೆ ಇರ್ಬೋದು ಅಥವಾ ಹಣ್ಣಿನ ಬೆಳೆಗಳಿರ್ಬೋದು, ತೆಂಗು ಇರ್ಬೋದು, ತರಕಾರಿ ಬೆಳೆಗಳಿರ್ಬೋದು ಅಥವಾ ಈ ಹಣ್ಣಿನ ಬೆಳೆಗಳಲ್ಲಿ ಮಾವು ಮತ್ತು ಬಾಳೆ ಈ ಥರದ ಬೆಳೆಗಳಿರ್ಬೋದು. ಸೊ ಇವುಗಳಿಗೆ ಸಮಯ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದೊಂದೇ ಬೆಳೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋದರೆ ನಮ್ಮ ಈ ಎರಡು ಅವಳಿ ಜಿಲ್ಲೆಗಳಲ್ಲಿ ಬಹಳ ಪ್ರಮುಖವಾದಂಥ ಒಂದು ಬೆಳೆ ಅಂದರೆ ಅಡಿಕೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 7 ತಿಂಗಳ ವಾತಾವರಣ ಕಂಡುಬಂದಿದೆ. ಸಾಕಷ್ಟು ಜನ ರೈತ ಬಾಂಧವರು ನಮಗೆ ಕರೆ ಮಾಡಿಬಿಟ್ಟು ಅಡಿಕೆ ತೋಟಗಳಲ್ಲಿ ಹರಳು ಉದುರಿರ್ತಕ್ಕಂಥದ್ದು ಮತ್ತು ಅಡಿಕೆ ತೋಟಗಳಲ್ಲಿ ಈ ಒಂದು ಹಿಂಗಾರುಗಳು ಒಣಗಿರ್ತಕ್ಕಂಥದ್ದು, ನಮಗೆ ಇಳುವರಿ ಕುಸಿತ ಆಗಿರ್ತಕ್ಕಂಥದ್ದನ್ನು ಅವರು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಬಹಳ ಸತ್ಯವಾದ ಮಾತು ಇದು. ಇದರಷ್ಟು ಒಂದು ಏನು ಫಸಲೇನಿದೆ ಅದು ಕಡಿಮೆ ಆಗಿದೆ. ಸೊ ಈ ಸಂದರ್ಭದಲ್ಲಿ ರೈತ ಬಾಂಧವರಿಗೆ ಒಂದು ಯೋಚನೆ ಆಗಿರೋದೇನಪ್ಪ ಅಂತಂದರೆ, ಕೆಲವೊಮ್ಮೆ ಮಳೆ ಇಲ್ಲದೇನೆ ನಾವು ಗಿಡಗಳನ್ನು ಕಳ್ಕೊಂಡಿದ್ದೀವಿ. ಈಗ ಮಳೆ ಹೆಚ್ಚಾದ್ರೂ ಸಹ ನಾವು ಗಿಡಗಳನ್ನು ಕಳ್ಕೊಳ್ತಾ ಇದ್ದೀವಿ. ಇದಕ್ಕೆ ನಾವು ಏನಾದರೂ ಬೇಸಾಯ ಕ್ರಮಗಳನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಅನುಕೂಲ ಇದೆಯಾ ಅಂತಕ್ಕಂಥ ಒಂದು ಮಾತನ್ನು ರೈತರು ಕೇಳ್ತಾ ಇದ್ದಾರೆ. ಬಹಳ ಅವಶ್ಯಕವಾಗಿ ರೈತ ಬಾಂಧವರೇ, ಅಡಿಕೆ ತೋಟ ಪ್ರಾರಂಭ ಆಗಿನ ಮುಂಚೆ ಇರತಕ್ಕಂಥ ಒಂದು ಗಿಡಗಳು, ಅದನ್ನು ನಾವು ಪ್ರೀ ಬಿಯರಿಂಗ್ ಏಜ್ ಅಂತ ಕರಿತೀವಿ. 1 ವರ್ಷದಿಂದ 4 ವರ್ಷದ ಒಳಗಿನ ಗಿಡಗಳಲ್ಲಿ ನಾವು ಅಲ್ಲಲ್ಲಿ ಗಿಡಗಳು ಹಳದಿಯಾಗಿರ್ತಕ್ಕಂಥದ್ದನ್ನು ನೋಡಿದ್ದೇವೆ, ಬೆಳವಣಿಗೆ ಕುಂಠಿತಾಗಿರ್ತಕ್ಕಂಥದ್ದನ್ನು ನೋಡಿದ್ದೇವೆ, ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದ ಎಲೆ ಚುಕ್ಕೆ ರೋಗ ಬಂದಿರತಕ್ಕಂಥದ್ದನ್ನು ನೋಡಿದ್ದೇವೆ. ಹಾಗಂತ ಏನು ಈಗ ಪ್ರಚಲಿತವಾಗಿ ಏನು ಬರ್ತಾ ಇದೆಯಲ್ಲ ಎಲೆ ಚುಕ್ಕೆ ರೋಗ, ಆ ಥರದ ಒಂದು ಸಿವಿಯಾರಿಟಿ ನಮ್ಮ ಈ ಎರಡೂ ಜಿಲ್ಲೆಗಳಲ್ಲಿ ಇಲ್ಲ. ಯಾರೋ ರೈತರು ಆತಂಕ ಪಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ. ಮೊದಲನೇ ಒಂದು ಕ್ಲಿಯರೆನ್ಸ್ ವಿಧಾನವನ್ನು ಈಗಾಗಲೇ ರೈತರಿಗೆ ನಾವು ತಿಳಿಸ್ಕೊಡ್ತಾ ಇದ್ದೀವಿ. 1-4 ವರ್ಷದ ಗಿಡಗಳಿಗೆ ನಾವು ತಕ್ಷಣವೇ ನಾವೇನು ಮಾಡಬೇಕಪ್ಪ, ರೈತರು ಏನಾದರೂ ಹಳದಿ ಆಗಿತ್ತು ಬೆಳ್ಳಗಾಗಿತ್ತು ಗಿಡ ಅಂತ ಹೇಳಿದ್ರೆ 19-19-19 ನೀರಿನಲ್ಲಿ ಕರಗ್ತಕ್ಕಂಥ ಒಂದು ರಸಗೊಬ್ಬರ ಏನಿದೆ ಅದನ್ನು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅದರ ಜೊತೆಗೆ ಒಂದು ಕಾರ್ಬನ್ ಡೈಸಿಮ್ ಪ್ಲಸ್ ಮ್ಯಾಂಕೋಸಬ್ ಕಾಂಬಿನೇಷನ್ ಇರತಕ್ಕಂಥ ಒಂದು ರೋಗನಾಶಕವನ್ನು 2 ಗ್ರಾಂ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ಎಲೆಗಳ ಮೇಲೆ ಎಲೆಗಳ ಕೆಳಗೆ ಮತ್ತು ಸುಳಿಗೆ ಸಿಂಪರಣ ಮಾಡಿದ್ರೆ ಖಂಡಿತವಾಗ್ಲೂ 15 ದಿವಸದಲ್ಲಿ ಎಲ್ಲ ಅಡಿಕೆ ತೋಟಗಳು ಮತ್ತೆ ಪುನಶ್ಚೇತನಗೊಂಡ್ಬಿಟ್ಟು ಮತ್ತೆ ಅವು ನಾರ್ಮಲ್ ಆಗಿ ಒಂದು ಹಸಿರು ಬಣ್ಣಕ್ಕೆ ತಿರುಗ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಪ್ರಾರಂಭವಾಗುತ್ತೆ. ಇದು ಮೊದಲನೆಯದಾಗಿ ಈ ಹಿಂಗಾರಿನಲ್ಲಿ ನಮ್ಮ ರೈತ ಬಾಂಧವರು ಮಾಡಬೇಕಾಗಿರ್ತಕ್ಕಂಥದ್ದು. ಶೀತ ಜಾಸ್ತಿ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂತಹ ತೋಟಗಳಲ್ಲಿ ರೈತರು ಬಸಿಗಾಲುವೆಗಳನ್ನು ಮಾಡ್ಕೊಳ್ತಕ್ಕಂಥ ಏನು ಕರಿತೀವಿ ಅದನ್ನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಪ್ರತಿ 2 ಸಾಲಿಗೆ 1 ಸಾಲಿನಂತೆ ನಾವು ಒಂದು ಓಪನ್ ಡ್ರೈನೇಜ್ ಅಂದರೆ ತೆರೆದ ಒಂದು ಬಸಿಗಾಲುವೆ ಅಂತ ಏನು ಕರಿತೀವಿ, ಆ ತೆರೆದ ಬಸಿಗಾಲುವೆಯನ್ನು ಓಪನ್ ಮಾಡಿ ನೀರು ಹೊರಗಡೆ ಹೋಗ್ಲಿಕ್ಕೆ ಪ್ರಕ್ರಿಯೆ ಚೆನ್ನಾಗಾದಾಗ ನಮಗೆ ಪೋಷಕಾಂಶಗಳು ಹೀರ್ಕೊಳ್ತಕ್ಕಂಥ ಒಂದು ಸಂಭವ ಹೆಚ್ಚಾಗುತ್ತೆ. ಸೊ ಇದನ್ನು ನಾವು ಮಾಡಿದ್ರೆ ಖಂಡಿತವಾಗ್ಲೂ ರೈತ ಬಾಂಧವರು ಹೆಚ್ಚಿನ ಪ್ರಮಾಣದಲ್ಲಿ ಅವರು ತೋಟಗಳನ್ನ ಪುನಶ್ಚೇತನ ಮಾಡ್ಕೊಳ್ಳಿಕ್ಕೆ ಅದು ನಮಗೆ ಅನುಕೂಲ. ನನಗೆ ಗೊತ್ತಿರೋ ಹಾಗೆ ಮುಂಗಾರಿನಲ್ಲಿ 50-60% ರೈತರು ಈ ಸಲ ಗೊಬ್ಬರವನ್ನು ಕೊಟ್ಟಿಲ್ಲ. ಯಾಕಪ್ಪ ಅಂತಂದ್ರೆ ಸರ್ ಮಳೆ ಇದೆ, ಯಾವಾಗ ಮಳೆ ಇದೆ ಯಾವಾಗ ನಿಲ್ಲುತ್ತೆ ಕೊಡೋಣ ಅನ್ಕೊಂಡು ಅಲ್ಲಿ ಹಿಂಗಾರತಕ್ಕಂಥದ್ದು ಬಹಳ ಪ್ರಮುಖ. ಬಹಳಷ್ಟು ಜನ ರೈತ ಬಾಂಧವರು ಏನ್ ತಿಳ್ಕೊಂಡಿದ್ದಾರೆ ಅಂತಂದ್ರೆ ನಾವು ವರ್ಷಕ್ಕೊಮ್ಮೆ ಗೊಬ್ಬರ ಕೊಟ್ರೆ ಸಾಕು ಅಂತ ತಾವು ತಿಳ್ಕೊಂಡಿದ್ದಾರೆ. ಆದ್ರೆ ಒಂದು ವಿಷಯವನ್ನು ನಿಮ್ಮ ಗಮನದಲ್ಲಿ ಏನಪ್ಪ ಅಂತಂದ್ರೆ ನಾವು ಮುಂಗಾರಿನಲ್ಲಿ ಕೊಡ್ತಕ್ಕ ಹಿಂಗಾರಿನಲ್ಲಿ ನಾವು ಪೋಷಕಾಂಶಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಈಗ ಆಲ್ರೆಡಿ ನಾವು ತುಂಬಾ ಜನ ರೈತರಿಗೆ 15 ನಂತರ ನಾವು ಗೊಬ್ಬರ ಹಾಕ್ಲಿಕ್ಕೆ ನಾವು ಶಿಫಾರಸನ್ನು ಮಾಡ್ತಾ ಇದ್ದೀವಿ. ಅದು ಗಿಡಗಳ ವಯಸ್ಸಿನ ಅನುಗುಣವಾಗಿ. ಮತ್ತೆ ಈ ವರ್ಷ ನಾವು ನಮ್ಮ ಒಂದು ಸಂಶೋಧನೆಯ ಪ್ರಕಾರ ನಾವು ಏನ್ ಹೇಳಿದೇವಪ್ಪ ಅಂತ ಹೇಳಿದ್ರೆ ಪ್ರತಿ ವರ್ಷ ಎಷ್ಟು ಗೊಬ್ಬರವನ್ನು ಕೊಡ್ತಾ ಇದ್ರಿ ಅದಕ್ಕಿಂತ 20% ಹೆಚ್ಚಿಗೆ ಪೋಷಕಾಂಶಗಳನ್ನು ಕೊಡಬೇಕು. ಅದು ಸಾವಯವ ರೂಪದಲ್ಲಿ ಕೊಡ್ತಾ ಇದ್ರೆ ಸರ್ ಕೇಳ್ತಾರೆ, ಸರ್ 20% ಜಾಸ್ತಿ ಮಾಡಿದ್ರೆ ನಮಗೆ ಖರ್ಚು ಜಾಸ್ತಿ ಆಗುತ್ತಲ್ಲ ಸರ್ ಅಂತ ಹೇಳಿ. ಬಟ್ ಆದ್ರೆ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ ಯಾಕೆ 20% ಜಾಸ್ತಿ ಕೊಡಬೇಕು ಹೇಳ್ತಿದೀವಿ ಅಂತಂದ್ರೆ ನಮಗೆ 7 ತಿಂಗಳಿಂದ ನೀರು ನಿಂತು ನಿಂತು ಬಹಳಷ್ಟು ರೂಟ್ ಝೋನ್ ಅಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಲೀಚ್ ಔಟ್ ಆಗಿದ್ದಾವೆ. ಕೆಲವು ಕಡೆ ನೀರು ಹರಿದು ಬಿಟ್ಟು ಪೋಷಕಾಂಶಗಳು ಹೊರಗಡೆ ಹೋಗಿದ್ದಾವೆ. ಹಂಗಾಗಿ ಮುಂದಿನ ವರ್ಷದ ಫಸಲು ನಮಗೆ ಬೇಕು ಅಂತಂದ್ರೆ ನಾವು ಸದೃಢವಾಗಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕಗಳನ್ನು ಅಥವಾ ಪೋಷಕಾಂಶಗಳನ್ನು ನೀಡಿದ್ರೆ ಅನುಕೂಲ ಅಂತಕ್ಕಂಥ ಒಂದು ಮಾತನ್ನು ರೈತ ಬಾಂಧವರು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ. ಆ ಒಂದು ನಿಟ್ಟಿನಲ್ಲಿ 10 ವರ್ಷಕ್ಕಿಂತ ಮೇಲಿನ ಒಂದು ತೋಟಗಳಿಗೆ ಈಗ ಯಾರಾದರೂ ಕೊಟ್ಟಿಗೆ ಗೊಬ್ಬರ ಕೊಟ್ಟಿಲ್ಲ ಅಂದರೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಕುರಿ ಗೊಬ್ಬರ ಇರ್ಬೋದು, ಕೊಟ್ಟಿಗೆ ಗೊಬ್ಬರ ಆದರೆ ನೀವು ಎಷ್ಟು ಬೇಕಾದರೂ ಹಾಕ್ರಿ. ಸಾಮಾನ್ಯವಾಗಿ ರೈತ ಬಾಂಧವರು 1 ಎಕರೆ ಪ್ರದೇಶಕ್ಕೆ 10-12 ಟ್ರ್ಯಾಕ್ಟರ್ ಲೋಡನ್ನು ಅವರು ಹಾಕ್ತಾರೆ, ಅದು ಓಕೆ. 1-2 ಲೋಡನ್ನು ಹೆಚ್ಚಿಗೆ ಹಾಕ್ರಿ, ಅದನ್ನು 1-5-6 ಗಿಡಗಳಿಗೆ 1 ಚೀಲದ ಕುರಿ ಗೊಬ್ಬರವನ್ನು ಹಾಕ್ತಾರೆ. ಅವಾಗ ಏನು ಮಾಡಿ ಅಂತಂದರೆ 1-2 ಗಿಡ ಕಮ್ಮಿ ಮಾಡಿಕೊಂಡು 4 ಗಿಡಕ್ಕೆ 1 ಚೀಲ ಬರೋ ಹಾಗೆ ಗೊಬ್ಬರವನ್ನು ಮಾಡಿಕೊಡ್ರಿ. ಅದು 30 ಕೆಜಿ ಪ್ಯಾಕೆಟ್ ಇರ್ತಕ್ಕಂಥದ್ದು. ರೈತ ಬಾಂಧವರಿಗೆ ಎಚ್ಚರಿಕೆ ಏನಪ್ಪ ಅಂತಂದರೆ ಕೋಳಿ ಗೊಬ್ಬರ ಇವೆಲ್ಲ ಗೊಬ್ಬರಕ್ಕಿಂತ ಬಹಳ ಕಾನ್ಸಂಟ್ರೇಟೆಡ್ ಆರ್ಗ್ಯಾನಿಕ್ ಮೆನ್ಯೂರ್ ಅಂತ ಕರಿತೀವಿ ನಾವು. ಹಾಗಾಗಿ ಅದನ್ನು ನೀವು ಕೊಡಬೇಕಾದ್ರೆ ಸ್ವಲ್ಪ ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಕೊಡಬೇಕು. ಪ್ರತಿ ಗಿಡಕ್ಕೆ 1-2.5 ಕೆಜಿ 10 ವರ್ಷದ ಮೇಲಿನ ಗಿಡ ಇದ್ರೆ 2-2.5 ಕೆಜಿ ಬರುವಷ್ಟು ನೀವು ಅದು ತುಂಬ ಅನುಕೂಲ ಆಗುತ್ತೆ. ಸೊ ಅದರಿಂದನೂ ಸಹ ನಾವು ಪೋಷಕಾಂಶ ನಿರ್ವಹಣೆ ಮಾಡಲಿಕ್ಕೆ ಈಗ ಮೊದಲು ನಾನು ಹೇಳಿದ್ದು ಸಾವಯವ ಗೊಬ್ಬರಗಳನ್ನು ಕೊಡಬೇಕು ಅಂತ. ತದನಂತರ ರಾಸಾಯನಿಕ ಗೊಬ್ಬರಗಳ ನಿರ್ವಹಣೆ ಮಾಡಬೇಕು ಅಂತಂದರೆ ಈಗ ನಮಗೆ ಮಾರುವಾಗಿ ದಯವಿಟ್ಟು ರೈತ ಬಾಂಧವರು 15-15-15 ಇರ್ಬೋದು ಅಥವಾ 17-17-17 ಇರ್ಬೋದು ಅಥವಾ 20-20-0-13. ಸೊ ಈ 3 ಗೊಬ್ಬರಗಳಲ್ಲಿ ಯಾವುದಾದ್ರೂ 1 ಗೊಬ್ಬರವನ್ನು 200 ಗ್ರಾಮ್ 1 ಗಿಡಕ್ಕೆ ಕೊಡಬೇಕು. ಪೊಟ್ಯಾಷ್ ಗೊಬ್ಬರವನ್ನು ಕಂಪಲ್ಸರಿ ಕೊಡಲೇಬೇಕು. ಬಹಳ ಜನ ರೈತರು ಏನು ಮಾಡ್ತಾರೆ ಅಂದರೆ ಹಂಗ್ ಮಾಡಬಾರ್ದು. ಯಾಕೆಂತಂದ್ರೆ ಅಡಿಕೆ ಬೆಳೆಗೆ ಸೂಕ್ತವಾಗಿ ಹರಳುವುದರ ನಿಯಂತ್ರಣ ಮಾಡಬೇಕು, ರೋಗಕ್ಕೆ ಕೀಟ ನಿಯಂತ್ರಣ ಮಾಡಬೇಕು, ಮತ್ತೆ ಅದಕ್ಕೆ ಹೆಚ್ಚಿನದಾಗಿ ರೆಸಿಸ್ಟೆನ್ಸ್ ಬರಬೇಕು ಅಂತ ಹೇಳಿದ್ರೆ ನಾವು ಪೊಟ್ಯಾಶ್ ಗೊಬ್ಬರಬೇಕು. ಸೊ ಇದರಿಂದ ನಮಗೆ ಏನಾಗುತ್ತಪ್ಪ ಅಂತಂದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಹಿಂಗಾರುಗಳು ಕಟ್ಟಲಿಕ್ಕೆ ಅದು ಅನುಕೂಲ ಆಗುತ್ತೆ. ಸೊ ಪೊಟ್ಯಾಶ್ 100-150 ಗ್ರಾಂ ಕೊಡಬೇಕು ಈ ಒಂದು ಗೊಬ್ಬರದ ಜೊತೆಗೆ. ಲಘು ಪೋಷಕಾಂಶಗಳ ನಿರ್ವಹಣೆ 20 ಗ್ರಾಂ ಹೇಳಿರ್ತೀವಿ, ಅವರ ಒಂದು 50-100 ಗ್ರಾಂ ಗಟ್ಟಲೆ ಹಾಕ್ತಾರೆ. ಹಾಗಾಗಿ ಲಘು ಪೋಷಕಾಂಶ ಮ್ಯಾಂಗನೀಸ್ ಇರ್ಬೋದು, ಕಾಪರ್ ಇರ್ಬೋದು, ಮಾಲಿಬ್ಡಿನಮ್ ಇರ್ಬೋದು, ಇವೆಲ್ಲವೂ ಸಂಯುಕ್ತಗೊಂಡಂತ ಕೆಲವು ಸಂಯುಕ್ತ ಇದೀವಿ. ಈ ಗೊಬ್ಬರವನ್ನ 10 ವರ್ಷದ ಮೇಲಿನ ಗಿಡ ಇತ್ತು ಅಂದ್ರೆ ಸುಮಾರು 1.5 ಅಡಿ ದೂರದಲ್ಲಿ ನಾವು ಈ ಗೊಬ್ಬರವನ್ನ ಕೊಡಬೇಕಾಗುತ್ತೆ. ಸೊ ಕೊಟ್ಟು ನಾವು ಹೊಲವನ್ನು ಹೊಡೆದ್ರೆ ನಮಗೆ ಈ ಒಂದು ಹಿಂಗಾರನ ಪೋಷಕಾಂಶ ನಿರ್ವಹಣೆ ನಮಗೆ ಅಡಿಕೆ ಬೆಳೆಗೆ ಆಗದಂಗಾಗುತ್ತೆ. ಸೊ ಇದು ಒಂದ್ ಮಾಡಬೇಕು. ಎರಡನೇದು, ನಮಗೆ ಈ ವರ್ಷ ಇದೇ ಕೊಯ್ಲು ಕೊನೆ ಕೊಯ್ಲು ಏನೋ ಅನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ 3ನೇ ಕೊಯ್ಲಿಗೆ ಎಲ್ಲ ಫಸಲು ಮುಗಿದೋಗಿದೆ ಸರ್, ಕೊನೆಗೆ ಬಂದಂತ 2 ಹಿಂಗಾರಗಳು ಕಟ್ಟಿಲ್ಲ, ಸೊ ಅವು ಕರ್ಗಾಗಿದಾವೆ ಅಂತೇಳಿ. ಸೊ ಅದು ಸಹಜ. ಹಂಗಾಗಿ ರೈತ ಬಾಂಧವರು ಏನ್ ಮಾಡ್ಬೇಕು, ಮೊದಲು ನಿಮ್ಮ ಹೊಲದ ಮರಗಳಲ್ಲಿ ಇರ್ತಕ್ಕಂತ ಎಲ್ಲಾ ಕಪ್ಪು ಹಿಂಗಾರಗಳನ್ನ ತೆಗೆದು ಹೊರಗಡೆ ಹಾಕಿ ಸುಡಬೇಕು. ಇದನ್ನ ಮಾಡಿದ್ರೆ ಮಾತ್ರ ಮುಂದಿನ ವರ್ಷ ನೀವು ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ದಯವಿಟ್ಟು ರೈತ ಬಾಂಧವರು ಸರಿಯಾಗಿ ಕೇಳಿಸ್ಕೊಳ್ಳಿ, ನೀವು ನಿಮ್ಮ ಮರದಲ್ಲೇ, ಇದರಿಂದ ನಮಗೇನಾಗುತ್ತೆ ಆ ರೋಗಾಣು ಹೊರಗಡೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ನೀವು ಅಲ್ಲೇ ಬಿಟ್ರಿ ಅಂದ್ರೆ ಮಾಡಬೇಕು. ಎರಡನೇದು, ಈಗ ನಾವು ಸಿಂಪರಣೆನೂ ಸಹ ನಾವು ಶಿಫಾರಸನ್ನು ಮಾಡ್ತಾ ಇದೀವಿ. ಎಲ್ಲಪ್ಪ ಅಂತಂದ್ರೆ ಮೂಲಕನೂ ಸಹ ಮಾಹಿತಿ ಹೇಳ್ತೀವಿ ನಮ್ಮ ಆಕಾಶವಾಣಿ ಮೂಲಕನೂ ಯಾವ ಸಿಂಪರಣೆ ಮಾಡಬೇಕು ಅಂತ. ಆ ಸಂದರ್ಭದಲ್ಲಿ ಅದನ್ನು ಸಹ ನಾವು ಮಾಡಬೇಕಾಗುತ್ತೆ. ಇಷ್ಟು ಅಡಿಕೆ ತೋಟಗಳಲ್ಲಿ ನಾವು ಹಿಂಗಾರದಲ್ಲಿ ನಿರ್ವಹಣೆ ಮಾಡ್ತಕ್ಕಂತ ಒಂದು ಪದಕ್ಕೆ ಇದು ಸೂಕ್ತವಾದಂತಹ ಸಮಯ. ನಾನು ಮೇಲಿರ್ತಕ್ಕಂಥ ಸಾವಯವ ಗೊಬ್ಬರಗಳೇನಿದಾವೆ ಆ ಗೊಬ್ಬರಗಳನ್ನು 2-3 ಪುಟ್ಟಿಯಷ್ಟು ನಾವು ತೆಂಗಿನ ಗಿಡಗಳಿಗೆ ಕೊಡಬೇಕು. ಜೊತೆಗೆ ನಾವು ಸಂಯುಕ್ತ ರಾಸಾಯನಿಕ ಗೊಬ್ಬರ ಆದರೆ 15-15 ಇರ್ಬೋದು ಅಥವಾ 10-26 ಇರ್ಬೋದು, 1.5 ಕೆಜಿ ಪೊಟಾಶ್, 1 ಕೆಜಿಗಳಿಗೆ 6 ಅಡಿ ಅಂತರದಲ್ಲಿ ನಾವು ಈ ಗೊಬ್ಬರಗಳನ್ನು ನಾವು ಕೊಡಬೇಕು. ಇದು ತೆಂಗಿನ ಬೆಳೆಗೆ. ಜೊತೆಗೆ ಹಿಂಗಾರಿನಲ್ಲಿ ನಮ್ಗೆ ಏನಾಗುತ್ತಪ್ಪ ಅಂತಂದ್ರೆ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಬೆಳ್ಕೊಳ್ಳಿಕ್ಕೆ ರೈತರು ಸ್ವಲ್ಪ ಉತ್ತೇಜನವನ್ನು ನೀಡ್ತಾರೆ. ಯಾಕಂದ್ರೆ ಇರ್ಬೋದು, ಸೊ ಅಥವಾ ಬೀನ್ಸ್ ಇರ್ಬೋದು ಅಥವಾ ವೆಲ್ವೆಟ್ ಬೀನ್ಸ್ ಇರ್ಬೋದು, ಆಮೇಲೆ ಸೆಣಬು ಇರ್ಬೋದು, ಡಯಾಂಚಾ ಇರ್ಬೋದು, ಮಣ್ಣಿನ ಫಲವತ್ತತೆ ಹೆಚ್ಚಿಸ್ಲಿಕ್ಕೂ ಅದು ನಮಗೆ ಸಹಾಯ ಆಗುತ್ತೆ. ಇದನ್ನ ನಾವು ಈ ತೋಟಪಟ್ಟಿ ಬೆಳೆಗಳಲ್ಲಿ ಮಾಡಬೇಕಾದಂತ ಒಂದು ಪ್ರಮುಖವಾದ ಒಂದು ಅಂಶಗಳು. ಇದನ್ನ ಹೊರತುಪಡಿಸಿದ್ರೆ ನಮಗೆ ಈ ಸಂದರ್ಭದಲ್ಲಿ ಮಾಡಬೇಕಾದ ಬೆಳೆಯ ಇಳುವರಿನೂ ಸಹ ನಮಗೆ ಕಡಿಮೆ ಆಗ್ತಾ ಇದೆ. ಈಗ ಆಲ್ರೆಡಿ ಯಾರಾದರೂ ಮಾವು ಬೆಳೆಗಾರರಿದ್ರೆ ಅವ್ರಿಗೊಂದು ಅನುಭವನೂ ಸಹ ಬಂದಿರುತ್ತೆ. ಈಗ ಯಾರು ಚೇಣಿದಾರರಿದ್ದಾರೆ ಈಗ ಬಂದು ನಮ್ಮ ಮನೆ ಬಾಗಿಲಿಗೆ ಕೇಳ್ತಾ ಇದ್ದಾರೆ ನೀವು ನಮಗೆ ಸಮಯ ಅಂತ ಹೇಳಿದ್ರೆ, ಮುಂದಿನ ಈಗ ನವೆಂಬರ್ ಕೊನೆಯ ವಾರದಲ್ಲಿ ಅಥವಾ ಡಿಸೆಂಬರ್ ಮೊದಲ ವಾರದಲ್ಲಿ ನಮಗೆ ಚಳಿ ಏನು ಪ್ರಾರಂಭವಾಗುತ್ತೆ ಅವಾಗ ಇಬ್ಬನಿ ಬೀಳ್ತದೆ. ಆ ಇಬ್ಬನಿ ಬಿದ್ದಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ ಅಂತ ಹೇಳಿದ್ರೆ ಮಾವಿನಲ್ಲಿ ಬೂದಿ ರೋಗದ ಸಮಸ್ಯೆ ಜಾಸ್ತಿ ಆಗುತ್ತೆ ಒಂದು. ಎರಡನೇದು, ಟೆಂಪರೇಚರು ಸಹ ಜಾಸ್ತಿ ಇರೋದ್ರಿಂದ ಇಂಥ ಸಂದರ್ಭದಲ್ಲಿ ಜಿಗಿ ಹುಳದ ಬಾಧೆನೂ ಸಹ ಜಾಸ್ತಿ ಇರ್ತದೆ. ಮತ್ತೆ ನಮಗೆ ಹೂವು ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ಪೋಷಕಾಂಶದ ನಿರ್ವಹಣೆಯನ್ನು ಸಹ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ. ಹಾಗಾಗಿ ಮಾವು ಬೆಳೆಗೆ ಯಾರಾದರೂ ರೈತರು ಸಿಂಪರಣೆ ಮಾಡ್ಕೊಳ್ಳೋದಿದ್ರೆ ನಾವು ಒಂದು ಏನಪ್ಪಾ ಅಂತಂದ್ರೆ ರೋಗನಾಶಕ, ನಾವು ಎಕ್ಸಾಕೊನೋಝೋಲ್ ಅಂತ ಹೇಳಿ ಒಂದು ಸಲ್ಫರ್ ಅನ್ನು ಸ್ಪ್ರೇ ಮಾಡ್ತಾರೆ ನೀರಿನಲ್ಲಿ ಕರಗತಕ್ಕಂಥ ಗಂಧಕ. ಅದು 3 ರೀತಿ ಕೆಲಸ ಮಾಡ್ತದೆ. ನೀರಿನಲ್ಲಿ ಕರಗ್ತಕ್ಕಂಥ ಗಂಧಕ ಏನಿದೆ ಅದು ಫಂಜಿಸೈಡ್ ಆಗಿ ಕೆಲಸ ಮಾಡುತ್ತೆ, ಇನ್ಸೆಕ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ, ಜೊತೆಗೆ ಸಲ್ಫರ್ ನ್ಯೂಟ್ರಿಯಂಟು ಸಹ ನಮಗೆ ಗಿಡಕ್ಕೆ ಸಿಗುತ್ತೆ. ಆ ನೀರಿನಲ್ಲಿ ಕರಗ್ತಕ್ಕಂಥ ಗಂಧಕವನ್ನು ಸಿಂಪರಣೆ ಮಾಡೋದಾದರೆ ಅದು 3 ಗ್ರಾಂ ನಾವು ರೋಗನಾಶಕವಾಗಿ ತಗೋಬೇಕು. ಇನ್ನು ಕೀಟನಾಶಕವಾಗಿ ನಾವು ಇಮಿಡಾಕ್ಲೋಪ್ರಿಡ್ ಅಂತೇಳಿ ಒಂದು ಕೀಟನಾಶಕ ಬರುತ್ತೆ, ಅದನ್ನು ಕಾನ್ಫಿಡಾನ್ ಅಂತೇಳಿ ರೈತರೆಲ್ಲ ಕರೀತಾರೆ. 1/2 ಮಿಲಿ 1 ಲೀಟರ್ ನೀರಿಗೆ ಜೊತೆಗೆ ಲಘು ಪೋಷಕಾಂಶಗಳ ಮಿಶ್ರಣವಾಗಿ ಮಾವು ಸ್ಪೆಷಲ್ ಅಂತ ಹೇಳಿ ಮಾರುಕಟ್ಟೆನಲ್ಲಿ ಸಿಗುತ್ತೆ. ಮಾವು ಸ್ಪೆಷಲ್ ತಮಗೇನಾದರೂ ದೊರೆಯದೇ ಇದ್ರೆ ಬೇರೆ ಇನ್ನಿತರೆ ಯಾವುದೇ ಲಘು ಪೋಷಕಾಂಶಗಳ ಮಿಶ್ರಣವನ್ನು 5 ಗ್ರಾಂ ಅಥವಾ 5 ಮಿಲಿ 1 ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನಾವು ಅದನ್ನು ಸಿಂಪರಣೆಯನ್ನು ಮಾಡಿದ್ರೆ ಮಾವಿಗೆ ಇದು ಬಹಳ ಸೂಕ್ತವಾದಂಥ ಸಮಯ ತಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಇದೇ ಸಿಂಪರಣೆಯನ್ನು 1.5 ತಿಂಗಳ ನಂತರ ನಮಗೆ ಜನವರಿ ತಿಂಗಳಲ್ಲಿ ನಮಗೇನು ಫ್ಲವರಿಂಗ್ ಸ್ಟಾರ್ಟ್ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಮತ್ತೊಂದು ಸಿಂಪರಣೆಯನ್ನು ಸಹ ನಾವು ಶಿಫಾರಸನ್ನು ಮಾಡ್ತೇವೆ. ಇದು ನೀರಿನ ನಿರ್ವಹಣೆಯನ್ನು ಸ್ವಲ್ಪ ನಾನು ಹೇಳಬೇಕು ಅನಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗ ಆಲ್ರೆಡಿ ತುಂಬ ನೀರು ನಿಂತು ಶೀತ ಆಗ್ಬಿಟ್ಟಿದೆ ಸರ್, ಇನ್ನೂ ನಾವು ಬೋರ್ ಆನ್ ಮಾಡಿಲ್ಲ ಅಂತೇಳಿ ತುಂಬ ಜನ ರೈತರು ಹೇಳ್ತಾರೆ. ಆದರೆ ಅದು ತಪ್ಪು, ಅವಾಗ ಏನಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಮಾಯಿಶ್ಚರನ್ನು ಮೇಂಟೈನ್ ಮಾಡಬೇಕು, ಆದರೆ ಕಡಿಮೆ ಪ್ರಮಾಣದಲ್ಲಿ ನಾವು ಮೇಂಟೆನೆನ್ಸನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ನಾನು ರೈತ ಬಾಂಧವರಿಗೆ ಹೇಳಪ್ಪ ಅಂದರೆ ತೋಟಗಳಲ್ಲಿ ಹನಿ ನೀರಾವರಿ ಪಡ್ತಾರೆ, ಡ್ರಿಪ್ಪನ್ನು ಹಾಕ್ಬಿಟ್ಟು ಅದನ್ನು ವಾಲ್ವ್ ಕೂಡುತ್ತಾ ಹೋಗ್ತಾರೆ. ಅಂದ್ರೆ ಹಸಿಗಸಿ ಕೊಡ್ಬೇಕು ಅನ್ನೋದೊಂದು ಮಾತಿದೆ ರೈತ ಬಾಂಧವರಲ್ಲಿ. ಆ ತರ ಮಾಡಬೇಡಿ. ಒಂದು ಸಾರಿ ನೀರು ಕೊಟ್ರಿ ಅಂತಂದ್ರೆ ಅದಕ್ಕೆ ಫೀಲ್ಡ್ ಆಪ್ಟಿಮಮ್ ಮಾಯಿಶ್ಚರ್ ಇತ್ತು ಅಂತಂದ್ರೆ ಮತ್ತೆ ಆ ಭೂಮಿ ಒಣಗೋ ತನಕ ಮತ್ತೆ ನೀರು ಕೊಡಬೇಡಿ. ಅದು ಲಕ್ಷಣಗಳಿಗೆ ಅನುಗುಣವಾಗಿರ್ತದೆ. ಹಂಗಾಗಿ ಆ ಒಂದು ಪದ್ಧತಿಯನ್ನು ಸಹ ರೈತ ಬಾಂಧವರು ಅನುಸರಿಸಿದ್ರೆ ನೀರಿನ ಒಂದು ನಿರ್ವಹಣೆಯನ್ನು ಮಾಡಿ. ಸೊ ಇದರಿಂದ ನಮಗೇನಾಗುತ್ತಪ್ಪ ಅಂತಂದ್ರೆ ಹಿಂಗಾರಿನಲ್ಲಿ ನಾವು ತೋಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಜೊತೆಗೆ ಈಗ ನಾವು ತೋಟಗಳನ್ನು ಕ್ಲೀನ್ ಮಾಡಿಕೊಂಡು ಒಂದು ಗ್ರೀನ್ ಮೆನ್ಯೂರ್ ಹಾಕಿಬಿಟ್ರೆ ಮತ್ತೆ ಬೇಸಿಗೆ ಮುಗಿಯೋವರೆಗೂ ದಯವಿಟ್ಟು ಉಳುಮೆ ಮಾಡಬೇಡಿ ಹಿಂಗಾರಿನಲ್ಲಿ. ಹಿಂಗಾರಿನಲ್ಲಿ ಉಳುಮೆ ಮಾಡಿದಾಗ ಏನಾಗುತ್ತಪ್ಪ ಅಂತಂದ್ರೆ ನಾನು ಮಾತಾಡ್ತಾ ಇಲ್ಲ ಈಗ, ಯಾವುದೇ ತೋಟಗಾರಿಕೆ ಬೆಳೆ ಇರ್ಬೋದು ಆ ಉಷ್ಣಾಂಶ ಜಾಸ್ತಿ ಆದಾಗ ನಮಗೆ ರಸ ಇರತಕ್ಕಂಥ ಕೀಟಗಳ ಬಾಧೆ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ನಮಗೆ ಇನ್ನಿತರೆ ಸಮಸ್ಯೆಗಳು ಬರಲಿಕ್ಕೂ ಸಹ ಜಾಸ್ತಿ ಆಗುತ್ತೆ. ಆಮೇಲೆ ಒಂದು ತಿಳ್ಕೊಳ್ಳಿ, ಈಗ ಬೆಳೆ ವಿಸ್ತೀರ್ಣ ಜಾಸ್ತಿ ಆಗ್ತಾ ಇರೋದ್ರಿಂದ ರೋಗ ಕೀಟಗಳು ಏನಾದರೂ ಬಂತು ಅಂದರೆ ಅವುಗಳ ಒಂದು ಬಾಧೆನೂ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ಮುಂದೆ ಸಿಂಪರಣೆ ಮಾಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿಗಳು ಬರ್ತದೆ. ಸೊ ಹಂಗಾಗಿ ರೈತರು ಸ್ವಲ್ಪ ಹೆಚ್ಚಾಗುತ್ತೆ. ಸರ್, ತಾವು ಹೇಳಿದ್ರೆ ನೀರು ನಿರ್ವಹಣೆ ಹೇಗೆ ಮಾಡಬೇಕು, ಪೋಷಕಾಂಶಗಳನ್ನು ಯಾವ ರೀತಿ ಕೊಡಬೇಕು, ಈಗಿನ ಸಂದರ್ಭಕ್ಕೆ ತಕ್ಕಂತೆ ಏನೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರೆ, ಈಗ ನಮಗೆ ಚಳಿ ಸ್ಟಾರ್ಟ್ ಆಗಿದೆ, ನಮಗೆ ಅಂದರೆ ಈಗ ನವಂಬರಿಂದ ಚಳಿಗಾಲ ಆರಂಭವಾಗಿದೆ, ಸಾಕಷ್ಟು ಚಳಿನೂ ಇರುತ್ತೆ. ಈ ಒಂದು ಚಳಿಗಾಲ ಅಂದ್ರೆ ಇಬ್ಬನಿ ಬೀಳ್ತಾ ಇರ್ತದೆ, ಇದರಿಂದ ಸಾಮಾನ್ಯವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ಇಬ್ಬನಿ ಬಿದ್ದಾಗ ಮಾವಿನ ಬೆಳೆಗೆ ಬೂದರೋಗದ ಒಂದು ಸಮಸ್ಯೆ ಜಾಸ್ತಿ ಆಗ್ತದೆ ಒಂದು. ಎರಡನೇದು ಅಡಿಕೆ ಬೆಳೆಗೂ ಸಹ ಇಬ್ಬನಿ ಬಂದಂತ ಸಂದರ್ಭದಲ್ಲಿ ಹಿಂಗಾರುಗಳು ಏನಾದರೂ ಇತ್ತು ಅಂತಂದ್ರೆ ಇಬ್ಬನಿ ಬಿದ್ದಂತ ಸಂದರ್ಭದಲ್ಲಿ ನೀರನ್ನು ಸಿಂಪರಣೆ ಮಾಡ್ತಾರೆ, ನೀರನ್ನು ಸಿಂಪರಣೆ ಮಾಡಿ ಆ ಇಬ್ಬನಿ ತೊಳೆದು ಹೋಗೋಗೆ ಮಾಡ್ತಾರೆ. ಅದು ಸಹ ಮಾಡ್ತಕ್ಕಂತ ಒಂದು ವಿಧಾನ. ಪ್ರಾಬಬಲಿ ಏನಪ್ಪಾ ಅಂತಂದ್ರೆ ಇಬ್ಬನಿ ಬಿದ್ದಂತ ಸಂದರ್ಭದಲ್ಲಿ ಸ್ವಲ್ಪ ನೀರಿನ ನಿರ್ವಹಣೆಯನ್ನು ಚೆನ್ನಾಗಿ ಮಾಡ್ಬೇಕು ರೈತರು. ಅಂದ್ರೆ ನೀರನ್ನು ಕಡಿಮೆ ಕೊಟ್ರೆ ಸಾಕು, ಆ ಟೈಮ್ ಸಂದರ್ಭದಲ್ಲಿ ನೀರಿನ ಒಂದು ಏನೋ ಅನುಕೂಲ ಆಗುತ್ತೆ. ಅಂತ ಸಿವಿಯರ್ ಕಂಡೀಷನ್ ಏನಾದ್ರು ಬಂತಂದ್ರೆ ನೀರಿನಲ್ಲಿ ಕರತಕ್ಕಂಥ ಗಂಧಕ ಇರ್ಬೋದು, ನಾವು ಹಿಂಗಾರಲ್ಲಿ ತೋಟಗಾರಿಕೆ ಬೆಳೆಗಳಲ್ಲಿ ಕಂಡುಬರ್ತಕ್ಕಂಥ ಒಂದು. ಮತ್ತೆ ಇನ್ನು ತರಕಾರಿ ಬೆಳೆಗಳಿಗೆ ಸ್ವಲ್ಪ ಮಾಹಿತಿ ಹೇಳೋದಾದ್ರೆ ರೈತ ಬಂದವರಿಗೆ, ಹಿಂಗಾರಿನಲ್ಲಿ ಬೆಳೀತಕ್ಕಂಥ ತರಕಾರಿಗಳಲ್ಲಿ ಹೂಕೋಸು ಇರ್ಬೋದು, ಎಲೆಕೋಸು ಇರ್ಬೋದು, ಬೀಟ್ರೂಟ್ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಮತ್ತೆ ಮೂಲಂಗಿ ಇರ್ಬೋದು, ಈ ಥರದ ಬೆಳೆಗಳನ್ನು ಹಿಂಗಾರಿನಲ್ಲಿ ಬೆಳೀಲಿಕ್ಕೆ ರೈತರು ಹೆಚ್ಚಿನದಾಗಿ ಯೂಸ್ ಮಾಡ್ತಾರೆ. ಹಾಗಾಗಿ ಈ ಬೆಳೆಗಳನ್ನು ಬೆಳೆಯೋದಕ್ಕಿಂತ ಮುಂಚೆ ರೈತ ಬಾಂಧವರು ಸ್ವಲ್ಪ ಹೊಲದಲ್ಲಿ ಮಾಗಿ ಉಳುಮೆ ಮಾಡಿರಬೇಕು. ಹಿಂಗಾರಿಗೂ ಮಳೆಗಾರಿಗೂ ನಡುವೆ ಗ್ಯಾಪ್ ಇರುತ್ತೆ ಈ ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಲ್ಲಿ. ಅಂಥ ಸಂದರ್ಭದಲ್ಲಿ ಅವ್ರು ಮಾಗಿ ಉಳುಮೆ ಮಾಡಿದರೆ ಸ್ವಲ್ಪ ನಮಗೇನಾಗುತ್ತೆ ರೋಗ ಕೀಟಗಳ ಬಾಧೆ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ ಒಂದು. ಅಥವಾ ಇನ್ನೂ ಟೈಮ್ ಇದೆ ಹಿಂಗಾರು ನಾಟಿ ಮಾಡಲಿಕ್ಕೆ, ಅದಕ್ಕಿಂತ ಮುಂಚೆ ನಾವು ಯಾವುದಾದ್ರೂ ಒಂದು ದ್ವಿದಳ ಧಾನ್ಯದ ಬೆಳೆ ಉದಾಹರಣೆ ಬೀನ್ಸ್ ಬಿತ್ತಲಿಕ್ಕೆ ಸೂಕ್ತವಾದಂಥ ಸಮಯ ಇವಾಗ. ಅವು ಏನಪ್ಪಾ ಅಂತಂದ್ರೆ ನಮಗೆ 45-50 ದಿವಸಗಳಲ್ಲಿ ನಮಗೆ ಬೆಳೆ ಪೂರ್ಣ ಆಗೋಗ್ತದೆ. ಅಂತ ಸಂದರ್ಭದಲ್ಲಿ ಅವುಗಳನ್ನು ಬೆಳೆದು ಮತ್ತೆ ಲಾಭವನ್ನು ತೆಗೆದುಕೊಂಡು ಮತ್ತೆ ತರಕಾರಿ ಬೆಳೆಗಳಲ್ಲಿ ಮಾಡ್ಕೊಳ್ಳಿಕ್ಕೆ ಅದು ಅನುಕೂಲ ಆಗುತ್ತೆ. ಸೊ ಇಷ್ಟು ಕ್ರಮಗಳನ್ನು ಅನುಸರಿಸ್ರಿ. ಮತ್ತೆ ಕೆಲವು ಎಚ್ಚರಿಕೆ ಒಂದು ಕ್ರಮಗಳು ರೈತರಿಗೆ ನಾನು ಹೇಳೋದೇನಪ್ಪ ಅಂತಂದ್ರೆ, ಇತ್ತೀಚಿನ ದಿನಗಳಲ್ಲಿ ತುಂಬಾ ರೈತರು ಫೋನ್ ಮಾಡ್ತಾ ಕೇಳ್ತಾ ಇರ್ತಾರೆ ಏನಂದ್ರೆ, ಸರ್ ಗಿಡ ಬೆಳ್ಳಗಾಗಿದೆ ಯೂರಿಯಾ ಹಾಕ್ಲಾ ಅಂತ ಕೇಳ್ತಾರೆ. ಅದೊಂದು ಏನೋ ರೈತರಿಗೆ ಮನ್ಸಲ್ಲಿ ಒಕ್ಕೊಂಡ್ಬಿಟ್ಟಿದೆ. ಯೂರಿ ನೀವು ಜಾಸ್ತಿ ಯೂರಿಯಾ ಹಾಕೋದು, ಜಾಸ್ತಿ DAP ಹಾಕೋದು ಮಾಡಿದ್ರೆ ಅಡಿಕೆ ಗಿಡಗಳಲ್ಲಿ ನಿರೋಧಕ ಶಕ್ತಿ ಕುಂದುತ್ತಾ ಹೋಗುತ್ತೆ, ಮತ್ತೆ ಗಿಡಗಳು ಬಹಳ ಸ್ಮೂತ್ ಆಗುತ್ತೆ, ಬೇಸಿಗೆ ತಿಂಗಳುಗಳಲ್ಲಿ ಅದಕ್ಕೆ ಬಳಸೋದನ್ನ ಕಡಿಮೆ ಮಾಡಿ. ಸೊ ಇದು ನಿಮಗೆ ಎಚ್ಚರಿಕೆ ಗಂಟೆ. ಈಗ ನಿಮಗೆ ಗೊತ್ತಾಗೋದಿಲ್ಲ, ಮುಂದೆ ಅದು ಸಮಸ್ಯೆ ಬಂದಾಗ ನಿಮಗೆ ಯಾವ್ದ್ರಿಂದ ಬಂತು ಅಂತ ಅರಿವುನೇ ಜಾಸ್ತಿ ಆಗುತ್ತೆ. ನಾನು ಕಳೆದ ಬಾರಿ ಕಂಡಂಗೆ ಒಬ್ಬ ರೈತರು ತಮ್ಮ ಅನುಭವ ಹಂಚಿಕೊಂಡ್ರು. ಸರ್, ನಾನು ಬರೇ DAP ಆಗ್ತಾ ಇದ್ದೆ ಸರ್, ನಮ್ಮ ಹೊಲದಲ್ಲಿ ಚೆಂಡೆಲ್ಲ ಹೋಗ್ತಾ ಇದ್ದಾವೆ, ಮತ್ತೆ ಅಡಿಕೆ ಅರಳು ಉರುತ್ತಾ ಇದೆ, ನನಗೇನು ಅರ್ಥ ಆಗ್ತಾ ಇಲ್ಲ ಅಂದ್ರು. ನಾನು ಅವ್ರಿಗೊಂದು ವೈಜ್ಞಾನಿಕ ಮಾಹಿತಿ ಹೇಳಿದೆ. ಏನಪ್ಪ ಅಂತಂದ್ರೆ, ಏನು ಸಾರಜನಕ ರಂಜಕ ಪೊಟಾಷ್ ಅಂತ ಕರಿತೀವಿ, ಆ ಸಾರಜನಕ ರಂಜಕ ಪೊಟಾಷ್ ನಮಗೆ ಅಬ್ಸಾರ್ಪ್ಷನ್ ರೇಷ್ಯೂ ತಗೊಂಡ್ರೆ ಸಾರಜನಕ ಸುಮಾರು 10% ನಮಗೆ ಅಬ್ಸಾರ್ಪ್ಷನ್ ಆದರೆ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಅಂದರೆ ಆ ಮಣ್ಣಿನ ಒಂದು ಪದರದ ಮೇಲೆ ಅದು ಕೋಟಿಂಗ್ ಆಗ್ತಾ ಹೋಗುತ್ತೆ ಯಾವುದೋ ರಂಜಕ. ಅದು ರಂಜಕ ಯಾವಾಗ ಅದ್ರ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ನಾವು ಟಾಕ್ಸಿಸಿಟಿ ಅಂತ ಕರಿತೀವಿ. ಅದು ಯಾವಾಗ ರಂಜಕ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಸಂದರ್ಭದಲ್ಲಿ ನಮಗೆ ಈ ಲಘು ಪೋಷಕಾಂಶ ಕಡೆಯಿಂದ ಕೊಟ್ಟಿದ್ರೂ ಸಹ ಗಿಡಗಳಿಗೆ ದೊರೀತಕ್ಕಂಥ ಪ್ರಮಾಣ ಬಹಳ ಕಡಿಮೆ ಆಗುತ್ತೆ. ಹಾಗಾಗಿ ಈ DAP ಒಂದು ಏನು ಎಫೆಕ್ಟ್ ಏನಿದೆ ತೋಟಗಳಿಗೆ ಅದು ಇನ್ನೂ ರೈತರು ಅರ್ಥ ಮಾಡ್ಕೊಂತಿಲ್ಲ. ಹಾಗಾಗಿ ನಾವು ಮೊದಲಿನಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಮಾಹಿತಿಯನ್ನು ರೈತರ ಗಮನಕ್ಕೆ ತರಲಿಕ್ಕೆ ನಾನು ಇಚ್ಛೆ ಮಾಡ್ತೇನೆ. ಅಡಿಕೆ ಬಗ್ಗೆ ನಾನು ಒಂದು ವಿಶೇಷವಾಗಿ ಕೇಳ್ತೇನೆ, ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ರೈತರು ಅಡಿಕೆ ಬೆಳೀಲಿಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ. ಈಗ ತಾವು ಇಷ್ಟೊತ್ತು ಸಾಕಷ್ಟು ಕ್ರಮಗಳನ್ನು ಹೇಳಿದರೆ, ಏನೇನೋ ಒಂದು ನಿರ್ವಹಣಾ ಕ್ರಮಗಳನ್ನು ಮಾಡಬೇಕಂತೇಳಿ, ಆದರೆ ಅವು ಇಳುವರಿ ಕೊಡುವಂತ ಒಂದು ಬೆಳೆಗಳಿಗೆ ಅಂತ ನಾವು ಅಂದ್ಕೋಬಹುದು. ಈ ಅಡಿಕೆ ತೋಟಗಳನ್ನ ಹೊಸದಾಗಿ ಹಾಕಿರೋಂತ ನಮ್ಮ ರೈತರು ಈ ಅಡಿಕೆ ತೋಟಗಳನ್ನ ಹೇಗೆ ನಿರ್ವಹಣೆ ಮಾಡಬೇಕು? ಒಂದ್ ವರ್ಷದ್ದಾಗಿರ್ಬೋದು, ಎರಡು ವರ್ಷದ್ದಾಗಿರ್ಬೋದು, ಯಾವ ರೀತಿ ಒಂದು ಬಿಡಬೇಡಿ, ಯಾವ್ದಾದ್ರು ಒಂದು ಅಂತರ ಬೆಳೆ ಬೆಳೀರಿ. ಈಗ ಹಿಂಗಾರಿನಲ್ಲಿ ಹಾಕ್ಲಿಕ್ಕೆ ನೀವು ಬಾಳೆ ಹಾಕ್ಬೋದು ಅಥವಾ ನುಗ್ಗೆ ಹಾಕ್ಬೋದು. ತಮಗೇನು ಮಾಡಕ್ಕಾಗಲ್ಲ ಅಂದ್ರೆ ಹಸಿರೆಲೆ ಗೊಬ್ಬರಗಳನ್ನ ಹಾಕಿ ಆದಷ್ಟು ಬಿಸಿಲಿನಿಂದ ಹೊಸ ಗಿಡಗಳನ್ನ ನಾವು ಕಂಟ್ರೋಲ್ ಮಾಡಿದ್ರೆ ಉತ್ತಮ. ಎರಡನೇದೇನಪ್ಪ ಅಂತಂದ್ರೆ ಬಹಳ ಇಂಪಾರ್ಟೆಂಟ್, ಹೊಸ ಗಿಡಗಳಲ್ಲಿ ಉಳುಮೆ ಮಾಡಬೇಡಿ ಜಾಸ್ತಿ. ಉಳುಮೆಯನ್ನು ಕಡಿಮೆ ಮಾಡಿರಿ ಮತ್ತು ನೀರನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೊಸ ಗಿಡಗಳಿಗೆ ಕೊಡ್ರಿ. ಯಾಕೆಂದರೆ ಹೊಸ ಜಾಸ್ತಿ ಆಗುತ್ತೆ. ಯಾವಾಗ ತೇವಾಂಶ ಜಾಸ್ತಿ ಆಗುತ್ತೆ? ಕಳೆ ಜಾಸ್ತಿ ಆಗುತ್ತೆ. ಕಳೆ ಯಾವಾಗ ಜಾಸ್ತಿ ಆಗುತ್ತೆ? ಕೀಟ ಜಾಸ್ತಿ ಆಗುತ್ತೆ. ಯಾಕೆಂದರೆ ಕಳೆ ಮೇಲೆ ಕೀಟ ಅದು ಬಂದು ಕೂತ್ಕೊಳ್ಳೋದು ಫಸ್ಟು. ಸೊ ಹಂಗಾಗಿ ಇವೆಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇರೋದ್ರಿಂದ ಹೊಸದಾಗಿ ತೋಟ ಮಾಡ್ತಕ್ಕಂಥವ್ರು ಅಂತರ ಬೆಳೆಗಳು ಬೆಳ್ಕೊಳ್ಳೋದು ಮತ್ತು ಹಸಿರೆಲೆ ಗೊಬ್ಬರ ಬೆಳೆಗಳನ್ನು ಬೆಳ್ಕೊಳ್ಳೋದು ಬಹಳ ಸೂಕ್ತವಾದಂಥ ವಿಷಯ. ತುಂಬ ಧನ್ಯವಾದ ಸರ್. ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ, ಅಂದರೆ ಈ ಹಿಂಗಾರಿನಲ್ಲಿ ಏನೇನು ಒಂದು ಬೇಸಾಯ ಕ್ರಮಗಳನ್ನು ಅನುಸರಿಸಬೇಕು, ಈ ತೋಟಗಾರಿಕೆ ಬೆಳೆಗಳಲ್ಲಿ ಒಂದು ಎಚ್ಚರಿಕೆ ಕ್ರಮಗಳನ್ನು ಪಾಲಿಸೋದ್ರ ಬಗ್ಗೆ ಸಾಕಷ್ಟು. ಇದುವರೆಗೂ ಹಿಂಗಾರು ಹಂಗಾಮಿನಲ್ಲಿ ತೋಟಗಾರಿಕೆ ಬೆಳೆಗಳ ನಿರ್ವಹಣೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ತೋಟಗಾರಿಕೆ ವಿಜ್ಞಾನಿ ಸಿದ್ದಣ್ಣ. ಅವ ಬಾಟ್ಲಲ್ಲಿ ಹಾಲು ಹಾಕೊಡು ನೋಡ ಶಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೆ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿ ಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಈಗ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರಿನ ಮಾರುಕಟ್ಟೆ ಧಾರಣೆ. ನೆಲಗಡಲೆ 10 ರೂಪಾಯಿಂದ ಗರಿಷ್ಠ 8,019 ರೂಪಾಯಿಗಳು. ಸೂರ್ಯಕಾಂತಿ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ. ಚಿತ್ರದುರ್ಗದ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಡಿಕೆ ಆಪಿ ಕ್ವಿಂಟಾಲ್ಗೆ ಕನಿಷ್ಠ 45,419 ರೂಪಾಯಿಂದ ಗರಿಷ್ಠ 45,859 ರೂಪಾಯಿಗಳು. ಅಡಿಕೆ ಬೆಟ್ಟೆ ಕ್ವಿಂಟಾಲ್ಗೆ 35,129 ರೂಪಾಯಿಂದ 35,599 ರೂಪಾಯಿಗಳು. 29,510 ರೂಪಾಯಿಗಳು. ಅಡಿಕೆ ರಾಶಿ ಕ್ವಿಂಟಾಲ್ಗೆ 44,000 ರೂಪಾಯಿಂದ 939 ರೂಪಾಯಿಂದ 45,369 ರೂಪಾಯಿಗಳು. 7,809 ರೂಪಾಯಿಗಳು. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ 1,750 ರೂಪಾಯಿಂದ 2,834 ರೂಪಾಯಿಗಳು. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 5,573 ರೂಪಾಯಿಂದ ಗರಿಷ್ಠ 6,489 ರೂಪಾಯಿಗಳು. 1,700 ರೂಪಾಯಿಂದ 7,906 ರೂಪಾಯಿ ಗರಿಷ್ಠ. ಮೆಕ್ಕೆಜೋಳ ಹಳದಿ ಕ್ವಿಂಟಾಲ್ಗೆ 1,938 ರೂಪಾಯಿಂದ 2,300 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ ಕ್ವಿಂಟಾಲ್ಗೆ 6,030 ರೂಪಾಯಿಂದ ಗರಿಷ್ಠ 6,395 ರೂಪಾಯಿಗಳು. ದಾವಣಗೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ಸೇಬು ಕ್ವಿಂಟಾಲ್ ಕನಿಷ್ಠ 1,200 ರೂಪಾಯಿಂದ ಗರಿಷ್ಠ 1,600 ರೂಪಾಯಿಗಳು. ಬಾಳೆಹಣ್ಣು ಏಲಕ್ಕಿ ಬಾಳೆ ಕ್ವಿಂಟಾಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು. ಬಾಳೆಹಣ್ಣು ಪಚ್ಚಬಾಳೆ ಕ್ವಿಂಟಾಲ್ಗೆ 1,800 ರೂಪಾಯಿಂದ 2,300 ರೂಪಾಯಿಗಳು. ಹುರುಳಿಕಾಯಿ ಬೀನ್ಸ್ ಹೋಲ್ ಕ್ವಿಂಟಾಲ್ಗೆ 1,700 ರೂಪಾಯಿಂದ 2,000 ರೂಪಾಯಿಗಳು. ಬೀಟ್ರೋಟ್ ಕ್ವಿಂಟಾಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು. ಹಾಗಲಕಾಯಿ ಕ್ವಿಂಟಾಲ್ಗೆ 3,200 ರೂಪಾಯಿಂದ 3,600 ರೂಪಾಯಿಗಳು. ಸೋರೆಕಾಯಿ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,500 ರೂಪಾಯಿಗಳು. ಬದನೆಕಾಯಿ ರೌಂಡ್ ಕ್ವಿಂಟಾಲ್ಗೆ 1,100 ರೂಪಾಯಿಂದ 1,600 ರೂಪಾಯಿಗಳು. ಗೋರಿಕಾಯಿ ಕ್ವಿಂಟಾಲ್ಗೆ 2,200 ರೂಪಾಯಿಂದ 2,800 ರೂಪಾಯಿಗಳು. 6,000 ರೂಪಾಯಿಂದ 7,000 ರೂಪಾಯಿಗಳು. ಕ್ಯಾರೆಟ್ ಕ್ವಿಂಟಾಲ್ಗೆ 3,000 ರೂಪಾಯಿಂದ 3,500 ರೂಪಾಯಿಗಳು. ಹೂಕೋಸ್ ರೂಪಾಯಿಗಳು. ನುಗ್ಗೆಕಾಯಿ ಕ್ವಿಂಟಾಲ್ಗೆ 4,000 ರೂಪಾಯಿಂದ 5,000 ರೂಪಾಯಿಗಳು. ಅವರೆಕಾಯಿ ಕ್ವಿಂಟಾಲ್ಗೆ 4,500 ರೂಪಾಯಿಂದ 5,000 ರೂಪಾಯಿಗಳು. ಹಸಿರು ಮೆಣಸಿನಕಾಯಿ ಕ್ವಿಂಟಾಲ್ಗೆ 1,900 ರೂಪಾಯಿಂದ 2,300 ರೂಪಾಯಿಗಳು. ಕರ್ಬೂಜ ಕ್ವಿಂಟಾಲ್ಗೆ 1,500 ರೂಪಾಯಿಂದ 1,800 ರೂಪಾಯಿಗಳು. ನವಿಲು ಕೋಸು ಕ್ವಿಂಟಾಲ್ಗೆ 1,700 ರೂಪಾಯಿಂದ 2,000 ರೂಪಾಯಿಗಳು. ಬೆಂಡೆಕಾಯಿ ಕ್ವಿಂಟಾಲ್ಗೆ ಮುರ್ಸಾ ಸ್ಥಳೀಯ ಕ್ವಿಂಟಾಲ್ಗೆ 1,951 ರೂಪಾಯಿಂದ 2,236 ರೂಪಾಯಿಗಳು. ಮೂಸಂಬಿ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು. ಈರುಳ್ಳಿ ಕ್ವಿಂಟಾಲ್ಗೆ 300 ರೂಪಾಯಿಂದ 1,850 ರೂಪಾಯಿಗಳು. ಕಿತ್ತಳೆ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು. ಭತ್ತ ಸಾಧಾರಣ ಕ್ವಿಂಟಾಲ್ಗೆ 2,000 ರೂಪಾಯಿಂದ 2,250 ರೂಪಾಯಿಗಳು. ಪಪ್ಪಾಯಿ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,500 ರೂಪಾಯಿಗಳು. ಅನಾನಸ್ ಕ್ವಿಂಟಾಲ್ಗೆ 1,200 ರೂಪಾಯಿಂದ 1,500 ರೂಪಾಯಿಗಳು. ದಾಳಿಂಬೆ ಕ್ವಿಂಟಾಲ್ಗೆ 2,500 ರೂಪಾಯಿಂದ 3,000 ರೂಪಾಯಿಗಳು. ಆಲೂಗಡ್ಡೆ ಕ್ವಿಂಟಾಲ್ಗೆ 1,600 ರೂಪಾಯಿಂದ 2,000 ರೂಪಾಯಿಗಳು. ಮೂಲಂಗಿ ಕ್ವಿಂಟಾಲ್ಗೆ 1600 ರೂಪಾಯಿಂದ 2000 ರೂಪಾಯಿಗಳು, ಹೀರೆಕಾಯಿ ಕ್ವಿಂಟಾಲ್ಗೆ 2200 ರೂಪಾಯಿಂದ 2600 ರೂಪಾಯಿಗಳು ರೂಪಾಯಿಂದ 3200 ರೂಪಾಯಿಗಳು, ಸಿಹಿಗೆಣಸು ಕ್ವಿಂಟಾಲ್ಗೆ 1500 ರೂಪಾಯಿಂದ 2000 ರೂಪಾಯಿಗಳು, ಸಿಹಿ ಕುಂಬಳಕಾಯಿ ಕ್ವಿಂಟಾಲ್ಗೆ 2800 ರೂಪಾಯಿಂದ 3200 ರೂಪಾಯಿಗಳು, ತೊಗರಿಕಾಯಿ ಕ್ವಿಂಟಾಲ್ಗೆ 3500 ರೂಪಾಯಿಂದ 4000 ರೂಪಾಯಿಗಳು, ತೊಂಡೆಕಾಯಿ ಕ್ವಿಂಟಾಲ್ಗೆ 2000 ರೂಪಾಯಿಂದ 2500 ರೂಪಾಯಿಗಳು, ಟೊಮ್ಯಾಟೊ ಕ್ವಿಂಟಾಲ್ಗೆ ಕನಿಷ್ಠ 400 ರೂಪಾಯಿಂದ ಗರಿಷ್ಠ 600 ರೂಪಾಯಿಗಳು, ಬಳ್ಳಾರಿಯ ಮಾರುಕಟ್ಟೆ 18 ರೂಪಾಯಿಂದ 2546 ರೂಪಾಯಿಗಳು, ಕಡಲೆಕಾಳು ಆವರೇಜ್ ಇಡಿ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 4603 ರೂಪಾಯಿಗಳು, ಹರಳು ಬೀಜ ಕ್ಯಾಸ್ಟೋರ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 6359 ರೂಪಾಯಿಗಳು, ನೆಲಗಡಲೆ ಶೇಂಗಾ ಅಲ್ಲಿಗೆ 1869 ರೂಪಾಯಿಂದ 3202